ದನಗಳಿಂದ ಉಚ್ಚಿ ಸಿಗತೈತಿ, ಅದು ಹಾಲು ಹಾಲು ಸಿಗೋದು ನಂತರ ಅದು ಅದ್ರ ಪ್ರೈಮರಿ ಪ್ರೊಡಕ್ಟ್ ಅಂದ್ರೆ ಅದ್ರದ್ದು ಒಂದು ಸಗಣಿ ಮತ್ತು ಉಚ್ಚಿ ನಮ್ಮ ರೈತರಿಗೆ ಬೇಕಾಗತಕ್ಕಂಥದ್ದು, ಅದು ಅಮೂಲ್ಯವಾದ ವಸ್ತು ರೀ. ಮಣ್ಣಿನ ಗುಣಮಟ್ಟ ಜಾಸ್ತಿ ಮಾಡಿ ಅದನ್ನೆಲ್ಲ ನಾವು ಸಂಗ್ರಹಣೆ ಮಾಡಿಸಿದ ಅದನ್ನ ನಾವು ಒಕ್ಕಲ್ತನದಲ್ಲಿ ಇದು ಮಾಡ್ಬೇಕ್ರಿ. ಆಮೇಲೆ 30% ತೋಟಗಾರಿಕೆ ಬೆಳೆಗಳು ಕಂಪಲ್ಸರಿ ಮಾಡೋದು, ಕಾಯಿಪಲ್ಯ ಬೆಳೆಗಳು ಮಾಡೋದು. ಆಮೇಲೆ ಹಣ್ಣಿನ ಬೆಳೆ, ಈಗ ನಮ್ಮ ರೈತ ಬಾಂಧವರು ಕಾಯಿಪಲ್ಯ ಮಾರ್ಕೆಟ್ ಹೋಗ್ತಾರೆ, ಮಾರ್ಕೆಟ್ ಹೋಗ್ತಾರೆ. ಮತ್ತೆ ಮಾರ್ಕೆಟ್ದಾಗ ನೋಡ್ರಿ ಎಲ್ಲ ಸ್ವಚ್ಛ ನಮಗೆ ಸಿಗ್ತಾ ಇರೋದು ರಾಸಾಯನಿಕಗಳು, ರಾಸಾಯನಿಕ ಪೀಡಿತವಾದ ಒಂದು ಕಾಯಿಪಲ್ಯ ಮತ್ತು ಹಣ್ಣುಗಳಲ್ಲಿ ರಾಸಾಯನದ ಅಂಶ ಜಾಸ್ತಿ ಇರ್ತದೆ ರೀ. ಅಂಥವೆಲ್ಲ ತಿಂದ ನಮಗೆಲ್ಲ ಕ್ಯಾನ್ಸರ್ ಪೇಷಂಟ್ ಆಗಿ ಹಿಂಗೆ ಈ ರೀತಿ ಆರೋಗ್ಯದ ಕೃಷಿಯಿಂದ ನೀವು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಸಮಗ್ರ ಕೃಷಿಯೊಳಗೆ ಕಾಯಿಪಲ್ಯ ಬೆಳಿಬಹುದು. ಕಾಯಿಪಲ್ಯ ಮಾಡಿಸಿದ ಅದಕ್ಕೆ ನಾವು ಸಾವಯವ ಪದ್ಧತಿಯಲ್ಲಿ ಬೇವಿನ ಬೀಜದ ಕಷಾಯ ಆಗಲಿ ಅಥವಾ ನೀಮ್ ಸಿಗುತ್ತೆ ಅಂಥವೆಲ್ಲ ನಾವು ಮಾಡ್ಬೋದು. ಆಮೇಲೆ ಕಂಪಲ್ಸರಿ ಈ ಒಂದು ತೋಟಗಾರಿಕೆ ಬೆಳೆಗಳನ್ನ ಕಾಯಿಪಲ್ಯ ಮತ್ತು ಹಣ್ಣಿನ ಬೆಳೆಗಳನ್ನ ಹಾಕೋದ್ರಿ. ಆಮೇಲೆ 5% ಕೃಷಿ ಅರಣ್ಯ ಅಂದ್ರೆ ಅಗ್ರಿಕಲ್ಚರಲ್ ಫಾರೆಸ್ಟ್ ಅಂತ ಹೇಳ್ತೀವಿ ನಾವು. ಈ ಬದುಗಳ ಮೇಲೆ ಬೇವಿನ ಗಿಡ ಹಾಕ್ಬಹುದು, ಅದ ಒಂದು ಬೇವಿನ ಗಿಡದಿಂದ ಬಂದ ಕಾಯಿಗಳನ್ನ ತಕೊಂಡು ನಾವು ಬೇವಿನ ಬೀಜ ಕಷಾಯ ಮಾಡಬಹುದು. ಔಷಧ ತಯಾರಾಗತಿ, ಬೇವಿನ ಹಿಂಡಿ ತಯಾರಾಗತಿ. ಅರಣ್ಯ ಕೃಷಿ ಮಾಡೋದ್ರಿಂದ ಒಂದು ಅಂತರ್ಜಲ ಕಾಪಾಡಕತಿ, ಬಿದ್ದಂತ ನೀರೆಲ್ಲ ಅಲ್ಲೇ ಸಂಗ್ರಹ ಆಕತಿ. ಆಮೇಲೆ ಕಂಪಲ್ಸರಿ ಒಂದು ಆಡು ಮತ್ತು ಕುರಿ ಒಂದು 5+1 ಅಂತ ಹೇಳ್ತೀವಿ ನಾವು ಕುಸುಕಿ ಬೇಸಾಯದಲ್ಲಿ. ಆಮೇಲೆ ಅದು ಸಾಧ್ಯತೆ ಆಗ್ಲಿಕ್ಕೆ ಕೋಳಿಯನ್ನು ಸಹ ಸಾಕ್ಬಹುದು, ಯಾಕಂದ್ರೆ ನಿರಂತರವಾಗಿ ಆಕತಿ. ಅಕಸ್ಮಾತ್ ನಿಮ್ದು ನೀರು ಸ್ವಲ್ಪ ಏನಾರ ಮೇವಿಂದ ನೀರಾವರಿ ಅನುಕೂಲ ಅದಕ್ಕೆ ಹಿಂಡತಕ್ಕಂತ ದನಗಳನ್ನ ಹಾಕಬೇಕು, ಅದ್ರಾಗ ಜವಾರಿ ಆಕಳಗಳು ಹಾಕಬೇಕ್ರಿ. ಆಮೇಲೆ ಕೃಷಿ ಹೊಂಡದ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಕೃಷಿ ಅರಣ್ಯ ಮತ್ತು ರಾಶಿ ಮಾಡಕ್ ಒಂದು ಸ್ವಲ್ಪ ಜಾಗ ಇಟ್ಟಬೇಕು. ಆಮೇಲೆ ಅಡ್ಡಾಡಕ್ ಸ್ವಲ್ಪ ಏನಪ್ಪಾ ರಸ್ತಾ ಮಾಡಬೇಕು. ಕೆಲವೊಂದು ನಮ್ಮ ಎರೆಹುಳ ಗೊಬ್ಬರಗಳ ಒಂದು ಘಟಕ, ಎರೆಹುಳ ಗೊಬ್ಬರ ಕಂಪಲ್ಸರಿ ಮಾಡ್ಲೇಬೇಕ್ರಿ. ಎರೆಹುಳ ಗೊಬ್ಬರ ಅಂದ್ರೆ ಇದು ಬಹಳಷ್ಟು ಏನಪ್ಪ ಇಂಪಾರ್ಟೆಂಟ್ ರೀ. ಡಾಕ್ಟರ್ ವಿಠಲ ಬೆಣಗಿಯವರೇ ತುಂಬ ವಿಸ್ತೃತವಾದ ಮಾಹಿತಿ ನೀಡ್ತಾ ಇದ್ದಾರೆ. ಅಂದರೆ ಒಣ ಬೇಸಾಯದಲ್ಲಿ ಕೂಡ ಒಂದು ನಂದನವನ ಮಾಡಲಿಕ್ಕೆ ಸಾಧ್ಯ ಮಾಡ್ಬೋದು, ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆದ್ರೆ ಸಾವಯವ ಕೃಷಿಯನ್ನು ಸಮಗ್ರ ಕೃಷಿ ಪದ್ಧತಿ ಮಾಡಲಿಕ್ಕೆ ಸಾಧ್ಯ ಆದರೆ ಸಾಕಷ್ಟು ರೈತ ಬಾಂಧವರು ಇವತ್ತು ಬೆಳವಣಿಗೆ ಆಗಿರೋದು ನಾವು ನೋಡಿದ್ದೀವಿ. ನಿಜವಾಗಿ ಸಂತೋಷ ಅನಿಸುತ್ತೆ. ಡಾಕ್ಟರ್ ವಿಠಲ್ ಬೆಣಗಿಯವರೇ, ಮುಖ್ಯವಾಗಿ ಇವತ್ತು ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳು ಭಾಳ ಅದಾವ ನಮ್ಗೆ, ಅಲ್ಲಿ ಕೂಡ ನೀರನ್ನು ನಾವು ಸರಿಯಾಗಿ ಸಮರ್ಪಕ ಉಪಯೋಗ ಮಾಡಲಿಲ್ಲ ಅಂದ್ರೆ ನೀರು ಜಾಸ್ತಿ ಆಯ್ತಂದ್ರೆ ಅವಾಗಲೂ ಕೂಡ ಮಣ್ಣು ಜವಳಾಗ್ತದೆ. ಹೀಗಾಗಿ ಮಣ್ಣಿನ ಸಂರಕ್ಷಣೆ ಮಾಡೋ ನಿಟ್ಟಿನೊಳಗೆ ನೀರಾವರಿ ಕ್ಷೇತ್ರದೊಳಗೂ ಕೂಡ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸೋದು ಒಳ್ಳೆಯದು. ಅದು ಹೇಗೆ ಮಾಡ್ಬೋದು ಒಂದು ಸ್ವಲ್ಪ ಮಾಹಿತಿ ನೋಡಿ. ನಾವು ಫಸ್ಟ್ ಆಫ್ ಆಲ್ ಮೊದಲ ಬಗ್ಗೆ ನೀರಂದ್ರ ಬಗ್ಗೆ ಹೇಳ್ತಿರೋದು, ನೀರಿನ ಅರ್ಥನ ನಾವು ಹೇಳ್ತೀವಿ, ನೀನು ಇರಬೇಕಾದ್ರೆ ನೀರಿನ ಬಗ್ಗೆ ಮೊದಲು ನೀವು ತಿಳುವಳಿಕೆ ಮಾಡ್ಕೋಬೇಕು ನೋಡ್ರಿ. ನೀರಿನ ಬಗ್ಗೆ ಯಥೇಚ್ಛವಾಗಿ ನೀರು ಅದಾವ ಅಂತ ಹೆಂಗ್ ಸಿಕ್ಕಂಗ್ ನೀರಾವರಿ ಮಾಡಿದ್ರೆ ಒಕ್ಕಲ್ತನ ಅಲ್ಲ. ಎಷ್ಟೋ ಮಂದಿ ಇಲ್ಲೆಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಬೆಳಗಾವಿ ಜಿಲ್ಲೆ ಒಳಗೆ ನೀರು ಹರಿಸಿಕೊಂಡು ಇವತ್ತು ಸವಳು ಜವಳು ಹಾಕಿಸಿದ್ ಇವತ್ತು ಸಮಸ್ಯೆಯುತವಾಗಿ ಒಂದು ಸರ್ಕಾರಕ್ಕೆ ಒಂದು ತೆಲುವು ಆಗ್ತಕ್ಕಂಥವಾಗೈತಿ. ಆಮೇಲೆ ನೀರಾವರಿಯಿಂದ ಮಾಡುತ್ತೆ, ನೀರಾವರಿ ತಗೊಳಕ್ಕೆ ಎಷ್ಟು ರೊಕ್ಕ ಖರ್ಚಾತಲ್ಲ ಆ ಒಂದು ಸವಳು ಜಮೀನು ರಿಪೇರಿ ಮಾಡ್ಲಿಕ್ಕೆ ಇವತ್ತು ಅದಕ್ಕಿಂತ 3 times ಖರ್ಚು ಮಾಡಿದರೂ ಸವಳು ಜವಳಿ ರಿಪೇರಿ ಆಗಲಂತ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಬಂದೈತಿ. ಆದ್ದರಿಂದ ನೀರಿನ ಬಳಕೆ ಭಾಳಷ್ಟು ಮಾಡಬೇಕು. ನೀರನ್ನು ಸದುಪಯೋಗ ಏನಪ್ಪ ಅಂದ್ರೆ ಮಾಡ್ಕೋಬೇಕ್ರಿ. ಈಗ ನಾವು ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಗೋಧಿ ಒಳಗೆ, ಗೋಧಿಗೆ ಒಂದು ನಮ್ಮ ವಿಜ್ಞಾನಿಗಳು ಹೇಳ್ತೀವಿ ಕೆಲವೊಂದು ಕ್ರಿಟಿಕಲ್ ಸ್ಟೇಜ್ ಬರ್ತಾರೆ ಅಂದ್ರೆ ಸಂದಿಗ್ಧವಾದ ಪರಿಸ್ಥಿತಿ ಅಂತ ಇರ್ತಾರೆ. ಆ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ನೀರು ಜಾರಿಗಟ್ಟ ನಾವು ಹಾಕಿರಂದ್ರೆ ನಮ್ಮ ಉತ್ಪಾದನೆ ಚೆನ್ನಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗೋಧಿ ಒಳಗೆ ಬಿತ್ತಿದ 21 days ಅದಕ್ಕೆ ಕ್ರೌನ್ ರೂಟ್ ಇನಿಷಿಯೇಷನ್ ಸ್ಟೇಜ್ ಇರ್ತೀವಿ ಅಂದ್ರೆ ಪಂಗ್ಲ ಏನಪ್ಪ ಹೊಡಿತಕ್ಕಂಥ ಒಂದು ಹಂತ ರೀ. ಹಂತ ಹಂತದಲ್ಲಿ ನೀರು ಅವಶ್ಯ ಇದ್ರಿ. ಅಂಥ ಸ್ಟೇಜಲ್ಲಿ ನೀರು ಹಾಸಬೇಕು. ಮತ್ತು ಬೇರೆ ಒಂದು ಅನಾವಶ್ಯಕ ಒಂದು ಸ್ಟೇಜ್ದಲ್ಲಿ ನೀರು ಸುಮ್ಮನೆ ಹಾಸೋದು ಭಾಳಷ್ಟು ಹಾನಿ ಹಾಕಿದ್ರಿ. ಆದ್ದರಿಂದ ನೀರಿಂದ ಒಂದು ಬಳಕೆ ಆಗಬೇಕು. ಇದು ಭಾಳ ಇಂಪಾರ್ಟೆಂಟ್ ರೀ. ಆಮೇಲೆ ನೀರಿನ ನಿರ್ವಹಣೆ ಭಾಳ ಮುಖ್ಯ. ನೀರಿನ ನಿರ್ವಹಣೆ ಈಗ ನೋಡ್ರಿ, ಕಬ್ಬಿನಲ್ಲಿ ಎಷ್ಟೋ ಮಂದಿ ರೈತರು ಹೇಳ್ತಾರೆ, ನಮ್ಮಲ್ಲೆಲ್ಲ ನೀರಾವರಿ ರೈತರು ಸಾಕಷ್ಟು ನಮ್ಮ ಕಾಂಟ್ಯಾಕ್ಟ್ನಾಗ ಅದ ರೀ. ಕಬ್ಬು ಕಟಾವ್ ಆಗ್ತಾ ಇರ್ತದೆ ರೀ, ಇನ್ನೊಂದು 1-2 months ಅದಕ್ಕೆ ಸಿಕ್ಕಾಪಟ್ಟೆ ನೀರು ಕುಡಿದು ಮತ್ತೆ ಒಂದಿಷ್ಟು ಯೂರಿಯಾ ಗೊಬ್ಬರ ಹಾಕ್ತಾರೆ ರೀ. ಅವ್ರದ್ದು ಏನಂತಪ್ಪ ಅಂದ್ರೆ ಕಬ್ಬು ಇನ್ನೊಂದಿಷ್ಟು ಏನಪ್ಪ ಇದಾಗಿ ಹಸಿರಾಕೈತಿ, ಹಸಿರಾಗಿ ನಮ್ದು ವಜನ ಆಕೈತಿ ಅಂತ ತಿಳ್ಕೊಂಡಾರ. ಬಟ್ ಅದು ತಪ್ಪದು. ಈಗ ಕಬ್ಬಿಗೆ ಗೊಬ್ಬರ ಹಾಕ್ರಿ, ಎಲ್ಲಿ ಮಠ ಹಾಕ್ಬೇಕ್ರಿ, 4.5 months 5 months ಮಠ. ಅಂದ್ರೆ ಏನು ಗ್ರ್ಯಾಂಡ್ ಗ್ರೋತ್ ಪೀರಿಯಡ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಬಹಳಷ್ಟು ಬೆಳವಣಿಗೆ ಹಂತ ಆಗೋ ಮಠ ನಾವು ಗೊಬ್ಬರ ಹಾಕ್ಬೇಕ್ರಿ. ಬೆಳವಣಿಗೆ ಹಂತ ಮೀರಿದ ಮೇಲೆ ಮೆಚುರಿಟಿ ಸ್ಟೇಜ್ ಆಗದಲ್ಲಿ ಗೊಬ್ಬರ ಹಾಕಿಸಿದ ಹಸಿರು ಮಾಡ್ಕೊಂಡು ವೇಟ್ ಜಾಸ್ತಿ ಮಾಡ್ತಕ್ಕಂಥ ಒಂದು ತಪ್ಪು ಕಲ್ಪನೆಯಿಂದ ಹಾಕಿದ್ರೆ ಏನಾಗತ್ತೆ ಅಂದ್ರೆ ಒಳಗೆ ಕಬ್ಬು ಬೆಂಡ್ ಹಾಕಿದ್ರಿ, ಬೆಂಡ್ ಆಗಿ ಸುಕ್ರೋಸ್ ಇದ್ದಿದ್ದು ಗ್ಲುಕೋಸ್ ಹಾಕಿದ್ರಿ, ಮತ್ತೆ ಕನ್ವರ್ಷನ್ ಅಂದ್ರೆ ವಜನ್ ಅದ್ರ ಕಡಿಮೆ ಹಾಕಿದ್ರಿ. ಹಿಂಗಾಗಿ ಅವಾಗ ನೀರಿನ ನಿರ್ವಹಣೆ ಮಾಡ್ಬೇಕು. ಆಮೇಲೆ ಎಷ್ಟೋ ಕಡೆ ನೀರಾವರಿ ಏರಿಯಾದಲ್ಲಿ ಕಬ್ಬು ಹಾಕಿದಂತ ಬ್ಯಾಸಿಗೆ ಒಳಗ್ರಿ ಕಬ್ಬು ಹಾಕ್ತಾರೆ. ಕಬ್ಬು ಹಾಕಿದ ಕೂಡ ಏನಾಗತ್ತೆ ಅಂದ್ರೆ ನೀರು ಬ್ಯಾಸಿಗೆ ಒಳಗೆ ನೀರು ಏನಪ್ಪ ಅಂದ್ರೆ ಸಿಗಂಗಿಲ್ಲ ತಕ್ಷಿಂದ ಅದಕ್ಕೆ ಗೊಬ್ಬರ ಏನಪ್ಪ ಹಾಕೋದನ್ನ ಏನಪ್ಪ ಬಿಟ್ಬಿಡ್ತಾರೆ. ನಮ್ಮ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಶಿಫಾರಸು ಪ್ರಕಾರ ಏನಪ್ಪ ಅಂದ್ರೆ ಬ್ಯಾಸಿಗೆ ಒಳಗೆ ನೀರಿನ ನಿರ್ವಹಣೆ ಹೆಂಗೆ ಮಾಡೋದಪ್ಪ ಕಬ್ಬಿಗೆ ಇಂಥವೆಲ್ಲ ನೀರಾವರಿ ಬೆಳೆಗಳಲ್ಲಿ, ನಮ್ಮ ಬ್ಯಾಸಗಿ ಚಾಲು ಆಗೋಕ್ಕಿಂತ ಮೊದಲನ ಏನು ಮಾಡಬೇಕು, ಒಂದು 20 ಕಿಲೋದಷ್ಟು ಒಂದು ಅರ್ಧ ಚೀಲ ಆದಷ್ಟು ನಾವು ಪೊಟ್ಯಾಸ್ 20 ಕಿಲೋದಷ್ಟು ಪೊಟ್ಯಾಸ್ ನಾವು ಅಕಸ್ಮಾತ್ ನಾವು ಮೇಲ್ಗೊಬ್ಬರವಾಗಿ ಕೊಟ್ಟಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಅದು ನೀರಿನ ಒಂದು ತುಟಾಗ್ರತೆ ಅಥವಾ ನೀರಿನಿಂದ ನೀರಿನ ಶಾರ್ಟೇಜ್ ಆಗತಕ್ಕಂಥ ಒಂದು ನುಕ್ಸಾನ ಏನಪ್ಪ ಕಡಿಮೆ ಆಗತ್ರಿ. ಈಗ ನೀರಾವರಿ ಪ್ರದೇಶದೊಳಗೆ ನೀರಿನ ನಿರ್ವಹಣೆ ಎಷ್ಟು ಮುಖ್ಯ ಅನ್ನೋದನ್ನು ತಮ್ಮ ತುಂಬ ವಿಸ್ತೃತವಾಗಿ ಹೇಳಿದಿರಿ. ಈಗ ನಾವು ಅದರೊಳಗೆ ಸಮಗ್ರವಾಗಿ ನಾವು ವೈಜ್ಞಾನಿಕವಾಗಿ ಬೆಳಿಬೇಕು ಅಂದರೆ ಎಷ್ಟು ಭಾಗಗಳನ್ನು ಮಾಡಬೇಕು, ಮತ್ತು ಯಾವ ರೀತಿ ನಾವು ನಮ್ಮ ನೀರಾವರಿ ಬೆಳೆಗಳನ್ನು ಬೆಳಿಬೇಕು, ನಮ್ಮ ರೈತ ಬಾಂಧವನ ಒಂದು ಚಟುವಟಿಕೆಗಳು ಯಾವ ರೀತಿ ನಿಯಂತ್ರಣದಲ್ಲಿರಬೇಕು ನೋಡ್ರಿ. ನೀರಾವರಿ ಪ್ರದೇಶದಲ್ಲಿಗೆ ಕಂಪಲ್ಸರಿ ಬದುಗಳ ಗಂಟ ನುಗ್ಗಿ ಹಾಕ್ಬೇಕ್ರಿ, ಕರಿಬೇವು ಹಾಕಬೇಕು, ಮತ್ತು ಹುಲ್ಲಿನ ಬೆಳೆಗಳಾದ NB21 ಅಥವಾ ಆಣಿ ಹುಲ್ಲು ಅಥವಾ ಗಿನಿ ಹುಲ್ಲು ಅಂತ ಬರ್ತದೆ, ಸ್ಟೈಲೋಜಂತಸ್ ಅಂತ ಬರ್ತದೆ, ಇವನ್ನೆಲ್ಲ ನಾವು ನಮ್ಮ ಇದ್ರ ಮೇಲೆ ಬಂಡುಗಳ ಮೇಲೆ ಹಾಕ್ಬೋದ್ರಿ, ಬದುಗಳ ಮೇಲೆ ಹಾಕೋದ್ರಿ. ಕಂಪಲ್ಸರಿ ಒಂದು ಜೋಡಿ ಎತ್ತಿರ್ಬೇಕ್ರಿ, ಆಮೇಲೆ 2 ಆಕಳಿರಬೇಕು, ಒಂದು 60 ಕೋಳಿ ಇರ್ಬೇಕು ರೀ ಕಂಪಲ್ಸರಿ. ಯಾಕಂದ್ರೆ ಕೋಳಿ ಏನಪ್ಪ ಅಂದ್ರೆ ಗೊಬ್ಬರನು ಬಹಳಷ್ಟು ಒಳ್ಳೆ, ಯಾಕಂದ್ರೆ ಕೋಳಿ ಹಾಕ್ಬೇಕಂದ್ರೆ ದಿವಸ ಒಂದೊಂದು ಮನುಷ್ಯ ಆಗ್ತಿದ್ವಿ, ಕೋಳಿ ಮೊಟ್ಟೆಯನ್ನು ನಾವು ಸೇರಿಸಬೇಕಾಗಿದ್ರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ. ಮತ್ತೇನಪ್ಪ ಅಂದ್ರೆ ಹಿತ್ತಲದ ತೋಟ ಇರಬೇಕು, ಕಿಚನ್ ಗಾರ್ಡನ್ ಅಂತ ಇರಬೇಕು. ಇದಕ್ಕೆಲ್ಲ ಏನಪ್ಪ ಅಂದ್ರೆ ಮಳೆ ನೀರು ಸಂಗ್ರಹಣೆ ಮಾಡಕ್ಕೆ ಒಂದು ಕೃಷಿ ಹೊಂಡ ಇರಬೇಕು. ಮಳೆ ನೀರು ಎಲ್ಲಿ ಒಟ್ಟ ನುಕ್ಸಾನ ಮಾಡಬಾರ್ದು, ಬೇರೆದವ್ರ ಹೊಲಕ್ಕೂ ಹೋಗಬಾರ್ದು. ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಮಣ್ಣು ಮತ್ತು ನೀರು ಇಬ್ಬರೂ ಒಂಥರ ಫ್ರೆಂಡ್ಸ್ ಇದ್ದಂಗ್ರಿ. ಈಗ ಮಣ್ಣು ನೀರು ಎಲ್ಲೆಲ್ಲಿ ಏನಪ್ಪ ಅಂದ್ರೆ ಹೋಗ್ತೈತಿ, ನೀರು ಹೇಳ್ತೈತಿ, ನಾವು ಒಬ್ಬನೇ ಹೋಗಂಗಿಲ್ಲ ನೀನು ಬಾ ಅಂತ ಹೇಳ್ತೈತಿ ಮಣ್ಣಿಗೆ. ಮಣ್ಣು ಮತ್ತು ನೀರು ಎರಡು ಕೂಡ ಹೋಗ್ತದೆ. ಹಿಂಗಾಗಿ ಇವತ್ತು ಎಷ್ಟೋ ಒಂದು ನಾಲಗಳು, ಕೆಲವೊಂದು ಹರಳುಗಳು, ಕೊಳ್ಳುಗಳು ತುಂಬಿ ತುಳ್ಕವ್ರು. ಯಾಕಂದ್ರೆ ಈ ಎಲ್ಲ ಮಣ್ಣನ್ನು ಹೋಗ್ಸಿಂದ ನಮಗೆ ಈ ಕಡೆ ಮಣ್ಣನ್ನು ಹೋಯ್ತು ನೀರನ್ನು ಹೋಯ್ತು, ಹಿಂಗಾಗಿ ಅದು ಬಹಳ ಸಮಸ್ಯೆ ಆಗಿದೆ ಸರ್ಕಾರಕ್ಕೆ. ಆಮೇಲೆ ಕಂಪಲ್ಸರಿ ಎರೆಹುಳ ಗೊಬ್ಬರ ಕಂಪಲ್ಸರಿ ಮಾಡಲೇಬೇಕ್ರಿ. ಎರೆಹುಳ ಗೊಬ್ಬರ ಸಂಬಂಧ ಈಗ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ದವರು ಇದಕ್ಕೊಂದು ಸಬ್ಸಿಡಿ ಕೊಡ್ತಾರೆ. ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದನೂ ಇದಕ್ಕೆ ಏನಪ್ಪ ಸಬ್ಸಿಡಿ ಕೊಡ್ತಾರೆ, 30,000 ರೂಪಾಯಿ ಎಷ್ಟೋ ಒಂದು ಗಂಟೆ ಕೊಡ್ತಾರೆ. ಆದರೆ ಎರೆಹುಳ ಗೊಬ್ಬರ ನಿಮ್ಗೆ ಹೇಳ್ತೀನಿ, 5 ಬುಟ್ಟಿ ಸಗಣಿ ಗೊಬ್ಬರ ಹಾಕೋದು ಅಂದರೆ ಒಂದು ಬುಟ್ಟಿ ಎರೆಹುಳ ಗೊಬ್ಬರ ಹಾಕೋದು ಅಂದರೆ ಒಂದರಿ. ಆದ್ದರಿಂದ ಎರೆಹುಳ ಗೊಬ್ಬರವನ್ನು ಸ್ಥಾಪನೆ ಮಾಡೋಕ್ಕಿಂತ ಬೇರೆ ಸರ್ಕಾರಿ ಗೊಬ್ಬರ ಮೇಲೆ ಅವಲಂಬನೆ ಆಗೋದು ಬಹಳಷ್ಟು ಕಡಿಮೆ ಆಕತ್ರಿ. ಇದು ಭಾಗ ಒಂದ್ರಿ. ಇನ್ನು ಭಾಗ ಎರಡರಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹಾಕಬೇಕು, ಪ್ಲಾನಿಂಗ್ ಮಾಡಬೇಕು ಅವರವ್ರ ಏರಿಯಾದಲ್ಲಿ. ಇದು ನಿಖರವಾಗಿ ಹಿಂಗೆ ಹಾಕಬೇಕಂತ ಏನಿಲ್ಲ, ಅವರ ಬೆಳೆಗೆ ತಕ್ಕಂತೆ ಅವ್ರದ್ದು ಒಂದು ಜಮೀನಿಗೆ ತಕ್ಕಂತೆ ಅಲ್ಲಿ ಮಾರ್ಕೆಟ್ ರೇಟ್ ಯಾವುದೈತಿ, ಡಿಮಾಂಡ್ ಯಾವುದೈತಿ, ಇದನ್ನೇ ನಾವು ಗಣನೆಗೆ ತಕ್ಕಂತೆ ತೋಟಗಾರಿಕೆ ಬೆಳೆಗೆ ಮಾವು ತಗೊಳ್ಳೋದು. ಈಗ ನೋಡ್ರಿ, ಈಗ ಬಿಜಾಪುರದಲ್ಲಿ ನಾವು ಅಲ್ಫಾನ್ಸು ಬೆಳೆಯಿಂದ ಬೆಳೆಯಂಗಿಲ್ಲ. ಬಿಜಾಪುರದಲ್ಲಿ ಅಲ್ಫಾನ್ಸು ಸರಿಯಾಗಿ ಬರೋಂಗಿಲ್ಲ. ಈ ಧಾರವಾಡ ಏರಿಯಾದಲ್ಲೇ ಅಲ್ಫಾನ್ಸು ಅಡ್ಡಿಲ್ಲ. ಬಿಜಾಪುರದಲ್ಲಿ ದ್ರಾಕ್ಷಿ ಬರ್ತದೆ, ದ್ರಾಕ್ಷಿ ಬರ್ತದೆ. ಅಲ್ಲ ಮಾವಿನಲ್ಲಿ ಅದಾವ್ರಿ ಕೆಲವೊಂದಿಷ್ಟು ಉಷ್ಣತೆ ಇದ್ದಂತ ಕೇಸರ್ ಅಂತ ಬರ್ತಾರೆ, ಕೇಸರ್ ಮಾವು ಚೆನ್ನಾಗಿ ಬರ್ತಾರೆ ಅಲ್ಲಿ. ಹಿಂಗೆ ಕೆಲವೊಂದು ಒಂದು ಪ್ರದೇಶದಲ್ಲಿ ಮಾವುಗಳು ಹಾಕ್ಬೋದು, ಅಂಜೂರ್ ಹಾಕ್ಬೋದ್ರಿ. ಅಂಜೂರ್ ಈಸ್ ರಿಚ್ ಇನ್ ಐರನ್ ರೀ. ಹೌದು, ಮನುಷ್ಯಾಗ ಬೇಕಂತಕ್ಕಂಥ ಒಂದು ಕಬ್ಬಿಣದ ಕೊರತೆಯನ್ನು ಅಂಜೂರ್ ಹಾಕ್ಬೋದು. ಮತ್ತು ಪೇರಲ್ಲ, ಇವುಗಳ ಜೊತೆಗೆ ನಾವು ಏನಪ್ಪ ಅಂದ್ರೆ ಅಂತರ ಬೆಳೆಯಾಗಿ ಬೆಂಡಿ ಹಾಕ್ಬೋದು, ಬೆಂಡಿ ಹಾಕ್ಬೋದು, ಹೀರಿಕಾಯಿ ಕಾಯಿಪಲ್ಲೆ ಬೆಳೆಗಳನ್ನ ಯಾವುದು ತಮ್ಮ ಏರಿಯಾದಲ್ಲಿ ಮಾರ್ಕೆಟ್ದಲ್ಲಿ ಯಾವುದು ಡಿಮಾಂಡ್ ಐತಿ ಅದನ್ನ ಏನಪ್ಪ ಅಂದ್ರೆ ಬೆಳಿಬೋದು. ಇನ್ನು ಭಾಗ ಮೂರದಲ್ಲಿ ಈಗ ನೀವು ಗೊಂಜಾಳ ಏನಪ್ಪ ಅಂತ ತಕೊಂಡಿರ್ತಿಲ್ಲ ಹೊಲದಲ್ಲಿ, ಆ ಗೊಂಜಾಳ ತಕೊಂಡ ನಂತರ ಬೆಳೆದ ಏನಪ್ಪ ಅಂದ್ರೆ ಕಡ್ಲಿ ಬೆಳಿತು ಹೋಗಿ ಕಡ್ಲಿ ಬೆಳಿಬೋದು. ಮತ್ತು ಅವಕ್ಕೆ ನೀರಾವರಿನೂ ಭಾಳ ಸ್ಟಾಕ್ ಮಾಡೋದು. ಅದಕ್ಕೇನು ಕ್ರಿಟಿಕಲ್ ಸ್ಟೇಜಸ್ ಭಾಳ ಆದ್ರೆ ಒಂದು 2 ಅಥವಾ 3 ನೀರು ತೆಳ್ಳಗೆ ಹಾಸಿದ್ರೆ ಸಾಕ್ರಿ, ಭಾಳಷ್ಟು ನೀರಿನ ಅವಶ್ಯಕತೆ ಇರೋಂಗಿಲ್ಲ. ಆಮೇಲೆ ಭಾಗ 4ರಲ್ಲಿ BT ಹತ್ತಿ ಹಾಕ್ಬೇಕು. ಯಾಕಂದ್ರೆ ಈಗ ಹತ್ತಿ ರೇಟ್ ನೋಡ್ರಿ, 1 ಕ್ವಿಂಟಲ್ಗೆ 10,000 to 12,000 ರೂಪಾಯಿ ಐತ್ರಿ. ಹೌದ್ರಿ, ಮಿನಿಮಮ್ ಅಂದ್ರೆ ಒಂದು 10 ಕ್ವಿಂಟಲ್ ಸರಿಯಾಗಿ ಬೆಳೆಸಿದಂದ್ರೆ 1 ಲಕ್ಷ ರೂಪಾಯಿ ಬರ್ತಾರೆ. ಆದ್ರೆ ಹತ್ತಿನ ಹಾಕ್ಬಾರ್ದ್ರಿ, ಹತ್ತಿ ಒಳಗನ ಮತ್ತೆ ಇದನ್ನ ಹಾಕ್ಬೇಕ್ರಿ, ಇಂಟರ್ ಕ್ರಾಪ್ ಮಾಡ್ಬೇಕ್ರಿ. ಯಾಕಂದ್ರೆ ಹತ್ತಿ ಬೆಳವಣಿಗೆ ಆಗ್ಬೇಕಾರೆ ಸ್ವಲ್ಪ ಸಾವಕಾಶ ಬೆಳಿತಿದ್ರಿ. ಆ ಸಾವಕಾಶ ಬೆಳೆದು ಆದ್ರೆ ಒಂದು ಗುಣಧರ್ಮ ತಕ್ಕೊಂಡ್ರೆ ನಡುವರ್ಕ ಸೋಯಾಬೀನ್ ಹಾಕ್ಬೋದು ಅಥವಾ ಹೆಸರು ಹಾಕ್ಬೋದು ಅಥವಾ ಯಾವ್ದು ಅಂದ್ರೆ ಅದು ಹೆಸರಿನ ಎಲೆಗಳು ಅಲ್ಲೇ ಬೀಳ್ತಾವ್ರಿ. ಹಿಂಗಾಗಿ ಮಣ್ಣಿನ ಫಲವತ್ತತೆ ಆಗಿಬಿಡ್ತಾರೆ. ಆಮೇಲೆ ಬೇರೆನಾಗ ಏನಪ್ಪ ಗಂಟುಗಳು ಆಗಿಬಿಡ್ತಾರೆ, ಅದು ಆಗಿಬಿಡ್ತಾರೆ. ಆಮೇಲೆ ಭಾಗ 5ರಲ್ಲಿ ನಾವು ಕೆಲವೊಂದಿಷ್ಟು ಹೂವಿನ ಬೆಳೆಗಳಾದ ಕೆಲವೊಂದು 5-5 ಗುಂಟೆದಷ್ಟು ಒಂದಿಷ್ಟು ಜಾಸ್ಮಿನ್ ಹಾಕ್ಬೋದು ಅಲ್ಲೇ ಲೋಕಲ್ ಏನಪ್ಪ ಮಾರ್ಕೆಟ್ದಲ್ಲಿ. ಆಮೇಲೆ ಚೆಂಡು ಹೂ ಹಾಕ್ಬೋದು, ಆಮೇಲೆ ಕಲ್ಲಂಗಡಿ ಹಾಕ್ಬೋದು. ಈ ರೀತಿ ಕೆಲವೊಂದು ಸಣ್ಣ ಘಟಕಗಳನ್ನು ಏನಪ್ಪ ಈ ರೀತಿ ಮಾಡೋದ್ರಿಂದ ನೀರಾವರಿ ಪ್ರದೇಶದಲ್ಲಿ ನಾವು ಯಶಸ್ವಿಯಾಗಿ ಸಮಗ್ರ ಒಂದು ಕೃಷಿ ಪದ್ಧತಿ ಅಥವಾ ಸಮಗ್ರ ತೋಟಗಾರಿಕೆ ಪದ್ಧತಿನ ಅಳವಡಿಕೆ ಮಾಡೋಕ್ಕೆ ಸಾಧ್ಯತೆ ಐತೆ ನೋಡ್ರಿ. ಡಾಕ್ಟರ್ ವಿಠಲ್ ಬೆಣಗಿಯವರೇ, ತುಂಬ ಹೃತ್ಪೂರ್ವಕವಾಗಿ ಮಾಹಿತಿ ನೀಡ್ತಿದ್ರು. ಅಂದರೆ ನಮ್ಮ ಈ ಖುಷ್ಕಿ ಬೇಸಾಯ, ಒಣ ಬೇಸಾಯದೊಳಗಾಗಲಿ, ನೀರಾವರಿ ಬೇಸಾಯದೊಳಗಾಗಲಿ ಕೂಡ ಕೃಷಿ ಪದ್ಧತಿ ಅಳವಡಿಸೋದ್ರಿಂದ ನಮಗೆ ಸಮಗ್ರವಾಗಿ ನಮ್ಮ ಜಮೀನನ್ನು ನಿರ್ವಹಣೆ ಮಾಡ್ಬೋದು, ಮತ್ತು ಲಾಭಾಂಶದಲ್ಲಿ ಹೆಚ್ಚು ನಾವು ಯಾವಾಗಲೂ ಕೂಡ ಬ್ಯುಸಿ ಆಗಿರ್ತೀವಿ.

ತಂಗಿ ಹೋಗುನು ನಡಿಯಮ್ಮ ತಯಾರಾಗಮ್ಮ ತಂಗಿ ಹೋಗುನು ನಡಿಯಮ್ಮ ಭಜನಾ ಪದಗಳನ್ನು ಕೇಳುತ್ತಿದ್ದೀರಿ. ಶಿವ ಶಿವಯನ್ನ ಬಾರದೆ ವಮ್ಯಾದರು ಹರಹಾರಯನ್ನ ಬಾರದೆ ಶಿವ ಶಿವಯನ್ನ ಶಿವನಂದ ಚೇತನವ ಯಮನಾ